ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ನೀರಿನ ಸಂಗ್ರಹಣೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಮಾಶಾ ಗ್ರಾಮದ ಪ್ರಗತಿಪರ ರೈತರಾದ ಗುರುಪಾದಪ್ಪ ಧೂಳಪ್ಪ ಫತಾಟೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಅಫಜಲ್ಪುರ್ ತಾಲೂಕು ಮಾಶಾಳ ಗ್ರಾಮದ ಪ್ರಗತಿಪರ ಅನ್ನೋದಷ್ಟೇ ಅಲ್ಲ, ಆವಿಷ್ಕಾರಿ ರೈತರಾಗಿರುವಂತಹ ಗುರುಪಾದಪ್ಪ ಧೂಳಪ್ಪ ಫತಾಟೆ ಅವರು ನಮ್ಮ ಜೊತೆಗಿದ್ದಾರೆ. ಗುರುಪಾದಪ್ಪ ಫತಾಟೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಗುರುಪಾದಪ್ಪ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ಅನುಭವ ಅವರ ಕಡೆ ಇದೆ. ಸುಮಾರು 10-12 ವರ್ಷಗಳಿಂದ ಪಿಯುಸಿ ಮುಗಿದ ನಂತರ ಅವರು ಕೃಷಿಗೆ ಬಂದಂತವರು. 10-12 ವರ್ಷ ಅವರು ತಮ್ಮ ತೋಟದೊಳಗೆ ದುಡಿದಿದ್ದಾರೆ. 25 ಎಕರೆ ಜಮೀನಿನೊಳಗೆ ಒಂದು ದೊಡ್ಡ ಪಾಠಶಾಲೆಯನ್ನೇ ಅವರು ಅಲ್ಲಿ ಶುರು ಮಾಡಿದ್ದಾರೆ ಅಂತ ಹೇಳಬಹುದು. ನಮ್ಮ ರೈತರಿಗೆ ಬಹಳ ಅದ್ಭುತವಾದಂತಹ ಪಾಠಗಳನ್ನ ಕಲಿಯುವುದಕ್ಕೆ ಅಲ್ಲಿ ಸಾಧ್ಯ ಅದ. ವಿಶೇಷವಾಗಿ ಮಳೆ ನೀರನ್ನು ನಾವು ಯಾವ ರೀತಿ ಹಿಡ್ಕೊಂಡಿಡಬೇಕು ಅನ್ನೋದ್ರ ಬಗ್ಗೆ ಅವರ ಪ್ರಯತ್ನ ಬಹಳ ದೊಡ್ಡದಿದೆ. ಕೃಷಿ ಹೊಂಡ ಮಾಡಿಕೊಂಡಿದ್ದಾರೆ, ಅದರ ಜೊತೆಗೆ 25 ಎಕರೆ ಸಂಪೂರ್ಣವಾಗಿ ನೀರಾವರಿ ಮಾಡ್ತಾ ಇರುವಂತಹದ್ದು. ದ್ರಾಕ್ಷಿ, ಕಬ್ಬು, ಬಾಳೆ ಮತ್ತ ವಿಶೇಷವಾಗಿ ತರಕಾರಿಗಳನ್ನ ಅವರು ಬೆಳೆದು ಇವತ್ತ ರೈತರು ಯಾವ ರೀತಿ ತಮ್ಮ ಪ್ರಯೋಗಶೀಲ ಗುಣಧರ್ಮಗಳಿಂದ ಒಂದು ಒಳ್ಳೆಯ ಆದಾಯವನ್ನು ಪಡೆಯಬಹುದು ಮತ್ತ ಸುಸ್ಥಿರವಾದಂತಹ ಒಂದು ಬದುಕನ್ನು ರೂಪಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ಕೇಳಿದ್ರೆ ತಮಗೆ ಮಾರ್ಗದರ್ಶಿ ಆಗ್ತಾವ ಅಂತ ಹೇಳಿ ನಮಗೆ ಅನಿಸ್ತದ. ಗುರುಪಾದಪ್ಪ ಪತಾಟೆ ಅವರೇ, ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆ ಹಂಚಿಕೊಳ್ಬೇಕು. ನನ್ನ ಹೆಸರು ಗುರುಪಾದಪ್ಪ ಅಂತ ಹೇಳ್ತಾರ. ನಾನು ಹುಟ್ಟೂರು ಮಾಶಾಳ, ತಾಲೂಕ ಅಫಜಲ್ಪುರ, ಇದೇ ಕಲಬುರಗಿ ಜಿಲ್ಲೆ. ನಾನು ಪಿಯುಸಿ ಮುಗಿದ ಬಳಿಕ ಯಾಕೋ ಓದಿನಲ್ಲಿ ಅಷ್ಟೊಂದು ನನಗೆ ಇದು ಆಗಲಿಲ್ಲ. ಮರಳಿ ಊರಿಗೆ ಬಂದು ನಾನು ಕೃಷಿ ಸ್ಟಾರ್ಟ್ ಮಾಡಿದ್ರೆ ರೀ, ಮೊದಲು ತಂದೆಯವ್ರ ಕಾಲಕ್ಕೆ ಅವ್ರ ಕೈಯಾಗ ನಾನು ಪಳಗದೆ ಅಲ್ಲಿದ ಸರಿ ತಪ್ಪುಗಳನ್ನು ಸ್ವಲ್ಪ ಹಂಗೆ ನೋಡ್ಕೋತು ಯಾಕೋ ನನಗೆ ಕೆಲವೊಂದು ತಪ್ಪುಗಳು ಅನಿಸ್ತೀವಿ, ಕೆಲವೊಂದು ಸರಿಗಳು ಅನಿಸ್ತೀವಿ. ಆದ್ರೂ ಒಂದು ಹೇಳಕ್ ಬಯಸ್ತೀನಿ ಸರ್, ನಾವೀಗ ಎಷ್ಟೇ ಮಾಡಿದ್ರು ನಮ್ಮ ಪೂರ್ವಜರು ಏನು ನಮಗೆ ಈ ಕೃಷಿಯ ಕೌಶಲ್ಯತೆಯನ್ನು ಕಳಿಸ್ಕೊಟ್ರ ಅದು ಬಹಳ ಚಲೋ ಕಲ್ಸ್ಕೊಟ್ರ ಸರ್. ಅದನ್ನ ಒಂಚೂರು ನಾವೇನದ ಅಪ್ಡೇಟ್ ಮಾಡ್ಕೋತ ಬಂದಿದ್ದೇವೆ ಅಷ್ಟೇ. ಕೆಲವೊಂದು ಎಲ್ಲಿಲ್ಲ ಅಲ್ಲಿ ಸರಿ ಮಾಡೋದು, ಕರೆಕ್ಷನ್ ಅತ್ತೇವಲ್ಲ ಸರ್, ಆ ತರ ಅಷ್ಟೇ. ಅಂದ್ರೆ ಮೂಲ ಕೃಷಿ ತತ್ವಗಳನ್ನು ನಾವು ಅವರಿಂದ ಕಲಿಬೇಕು ಸರ್. ಕಲಿಬೇಕು. ನಮ್ಮ ಪೂರ್ವಜರ ಕೃಷಿ ಬಹಳ ಮುಖ್ಯ ಅದರಿ ನಮಗೆ, ಏನ್ರಿ ಅದ್ರ ಜೊತೆ ಸ್ವಲ್ಪ ವಿಜ್ಞಾನದ ಸಿಂಚನ ಸರ್. ಈ ತರ ಮಾಡ್ಕೊಂಡು ಬಂದೇವ್. ಬಟ್ ಏನ್ ಬರ್ತಕ್ಕಂತ ಏನ್ ಜಾಗತಿಕ ಬದಲಾವಣೆದಾಗ ಅದು ಒಂದು ಕಾದಿ ಮಾತಲ್ಲ ಸರ್. ಮೊದಲ ಕಲ್ತಾವ ನೌಕರಿಗೆ ಹೋಗ್ಬೇಕು, ಮನೆಗೆ ದಡ್ಡಿದ್ದಂಗ ಒಕ್ಕಲ್ತನ ಬರ್ಬೇಕಂತ ಇಲ್ಲ ಸರ್. ಈಗ ಕಲ್ತವನೇ ಒಕ್ಕಲ್ತನ ಬರ್ಬೇಕ್ರಿ. ಏನ್ ದಡ್ಡಿದ್ದವನಿ ನೌಕರಿದ ನಡೀತದಲ್ಲ ಗೊತ್ತಿಲ್ಲ, ಬಟ್ ಕಲ್ತವನೇ ಒಕ್ಕಲ್ತನ ಮಾಡ್ಬೇಕನ್ನಂತದಂತೂ ಇದು ಶತ ಸರ್. ಈಗ ಯಾಕಂದ್ರೆ ಸ್ಮಾರ್ಟ್ ಫಾರ್ಮಿಂಗ್ ಬಿಡುತ್ತ ಸರ್. ಈಗ ಕೃಷಿ ವೆಚ್ಚಗಳು ಬಹಳ ಇದು ಆಗ್ಯಾವ, ಬಹಳ ಜಾಣತನದಿಂದ ಕೃಷಿ ಮಾಡ್ಬೇಕು. ಇನ್ನೊಂದ್ ಸರ, ಈಗ ನಾನು ಮೊದಲು ಹೇಳಕ್ ಬಯಸ್ಬೇಕಂದ್ರ ಮಳೆ ಇಲ್ಲ, ಮಳೆ ಇಲ್ಲ, ನೀರಿಲ್ಲ, ನಾ ನೀರಿದ್ರ ಹಂಗ್ ಮಾಡ್ತಿದ್ದ, ಮಳೆ ಇದ್ರೆ ಹಿಂಗ್ ಮಾಡ್ತಿದ್ದ, ಇದೇ ಅನಂತ ಜನ ಬಹಳ ಜನ ಆಗ್ಯಾರ ಸರ್. ಮಳೆ ಬಂದಕ್ಕರ ನಾವು ಕಣ್ಣೆದ್ರೆ ಸುಮ್ನೆ ನೀರ್ ಹರಿದು ಹೋಗ್ತಿರ್ತಾವ ನೋಡ್ಕೋತಿರ್ತೇವೆ. ಅದು ಎಷ್ಟೋ ಮನಸ್ಸಿಗೆ ಘಾಸಿ ಆಗ್ತದ ಸರ್. ಏನು ಕೆಲವೊಂದ್ ಟೈಮ್ ನಾಗ ನೀರ್ ಇರ್ಲಾರ್ದೆ ನಾವು ಕೈಗೆ ಲಕ್ಷಾಂತರ ರೂಪಾಯಿ ಬೆಳೆ ಬಂದಿದ್ ಹಾಳು ಮಾಡ್ಕೊಂಡಿದ್ದೇವೆ. ನಮ್ ಕಣ್ಣೆದ್ರೆ ಅಷ್ಟು ನೀರೆಲ್ಲ ಹರಿದು ಹೋಗತ್ತದ, ಅದನ್ನ ಯಾಕು ಯೂಸ್ ಮಾಡ್ಕೊಳ್ಳಲ್ಲ? ನಿಮ್ಗೆ ಅನಿಸ್ತಾ ಇತ್ತ ಹಂಗ ಸರ್? ಭಕ್ಕಳು ತ್ರಾಸ ಮಾಡ್ತಿರ್ತೀರ ನಮಗೆ. ಏನ್ರಿ ಎಷ್ಟೋ ಜನರು ನಾನು ಹುಚ್ಚತ್ತಿದ್ರ ಆ ವಿಷಯ ಎತ್ತನ, ಏನಪ್ಪ ನಾವೊಬ್ಬರೇ ಮಾಡಿರ್ತೀವಿ ಮೊದಲು ಹರಿದು ಹೋಗ್ತಿತ್ತು ಅಳ್ಳ ಕೊಳ್ಳ ಅಂತೇಳಿ. ಇಲ್ಲ ಸರ್, ನನಗದು ಆ ವಿಷಯ ಮೇಲೆ ಬಹಳ ಫೋಕಸ್ ಮಾಡಿ ನಾನು ಆ ಕೆಲಸ ಮಾಡ್ಕೊಂಡ್ರಿ. ಯಾಕಂದ್ರೆ ನನ್ನ ಕೈ ಸುಟ್ಟುಕೊಂಡಿದ್ದೆ ಸರ್. ಮೊದಲು ನನಗೆ ಗೊತ್ತಿದ್ದಿರಲಿಲ್ಲ, ನಾನು ತಂದೆ ತರ ಒಕ್ಕಲ್ತನ ಮಾಡಗತ್ರಿ, ಬೆಳೆ ಬರ್ತಿತ್ರಿ, ಆಮೇಲೆ ಬೋರ್ವೆಲ್ ನೀರ್ ಕಮ್ಮ, ಬಾವಿಗೆ ನೀರ್ ಕಮ್ಮ, ನೀರ್ ಕಮ್ಮಾಗ ಇಳುವರಿದಾಗ ಅದ್ರ ಕಮ್ಮ ಆತೀವ್ರಿ, ರೋಗಲಿಂದ ಅಟ್ಯಾಕ್ ಆತೀವ್ರಿ. ಹೆಂಗಾಗತ್ತ ಸರ್? ಜಮೀನಿನಲ್ಲಿ ಮೈಶರ್ ಕಮ್ಮ ಐತಂದ್ರೆ ಪೀಡೆಗಳ ಹಾವಳಿ ಬಹಳ ಇರ್ತದ, ಕೀಟಗಳದು ರೋಗಗಳದು, ಅವಕ್ಕೆ ಖರ್ಚು ವೆಚ್ಚಗೆ ಜಾಸ್ತಿ ರೀ, ಆಮೇಲೆ ಇಳುವರಿದಾಗ ಕಮ್ಮ. ಹಿಂಗಾಗಿ ನಾನು ಸಿಕ್ಕಾಪಟ್ಟೆ ತೊಂದರೆ ಅನ್ಭವಿಸ್ತಿದ್ರಿ. ಅವಾಗ ವರ್ಷದ ಲಾಭ ಖರ್ಚ ಲೆಕ್ಕ ಮಾಡಿದ್ರೆ ಖರ್ಚೇ ಜಾಸ್ತಿ, ಲಾಭಾಂಶ ಕಮ್ಮಿ ಆತಿತ್ರಿ. ಹಿಂಗಾಗಿ ಇನ್ನೊಂದು ಕುಟುಂಬ ಎಲ್ಲ ಒಕ್ಕಲ್ತನ ಮೇಲೆ ಡಿಪೆಂಡ್ ರೀ. ನಮ್ ಮನೆ ನಡೆಸೋದು ಇದು ಮಾಡೋದು ಬಹಳ ಕಷ್ಟ ಆತಿತ್ರಿ. ಅವಾಗ ಸಾಲದ ಸುಳಿದಾಗ ಸಿಗ್ತಿದ್ದೇವೆ, ಬಡ್ಡಿ ಕಟ್ಟೋದು ಕಷ್ಟ ಆತಿತ್ರಿ. ಆಮೇಲೆ ನೀರ್ ಎಷ್ಟು ಮಹತ್ವದಲ್ಲಪ್ಪ, ಅದು ಹೆಂಗಾಗತ್ ಸರ್? ಎಲ್ಲಾನು ಮಾಡಿ ಲಾಸ್ಟಿಗೆ ಒಂದು ನೀರು ಅನ್ನಂತದ್ದು ಹೆಂಗ ಒಂದು ಕಾರು ಅದು 50 ಲಕ್ಷ ರೂಪಾಯಿ ಅದ್ರ ಬೆಲೆ ಇರ್ಲೇಕ್ರಿ. ಅದಕ್ಕೆ ಹವಾನೇ ಇಲ್ಲಂದ್ರ ಟೈರ್ ಇದನ್ನ ಇಲ್ಲಂದ್ರ ಏನು ಆರ್ತಿರ್ಲಲ್ರಿ. ನಾವು ಕೃಷಿದಾಗ ಏನೇ ಮಾಡಲೇಕ್ರಿ, ಎಂತ ತಂತ್ರಜ್ಞಾನ ತರ್ಲೆಕ್ಕ, ಅಲ್ಲಿ ನೀರಿಲ್ಲಂದ್ರೆ ನಾವು ಮಾಡೋದೇನಿಲ್ಲ ಸರ್. ನೀರಂತೂ ನಮಗ್ ಫ್ರೀ ಆಗಿ ಕೊಡ್ಲಕತ್ತಂತ ದೇವ್ರ, ಮಿಕ್ಕಿದ್ದೆಲ್ಲ ಖರೀದಿ ತರ್ತೇವ್ರಿ. ಖರೀದಿ ತರಲಿಕ್ಕ ಬಹಳ ಜಾಗ್ರತೆ ಆತೇವ್ರಿ, ಪೂರ್ ಪ್ರಿಪೇರ್ ಆತೇವ್, ದುಡ್ಡು ಸಂಗ್ರಹ ಮಾಡ್ಕೋತೇವ್, ಬಡ್ಡಿನ ತಂದು ಸಂಗ್ರಹ ಮಾಡ್ಕೋತೇವ್, ಬ್ಯಾಂಕ್ಲಿಂದ ತಂದು ಸಂಗ್ರಹ ಮಾಡ್ಕೋತೇವ್, ಅಥವಾ ಸೇವಿಂಗ್ ಸಂಗ್ರಹ ಮಾಡ್ಕೋತೇವ್. ಬಟ್ ನೀರ್ ಫ್ರೀ ಆಗಿ ಕೊಡ್ಲಕತ್ತದ ಅದನ್ನ ಸಂಗ್ರಹ ಮಾಡ್ಕೊಳ್ಳೋದೇ ನಮ್ಗೆ ಗೊತ್ತಿಲ್ಲಲ್ರಿ. ನಾವು ನೀರನ್ನ ಬಂಡವಾಳತೆ ತಿಳ್ಕೊಳ್ಳಾಗಿದೇವ್ ಸರ್, ಅದೇನೋ ಬಿಟ್ಟಿ ಅಂತ ತಿಳ್ಕೊಂಡ್ ಬಿಟ್ಟಿದೇವ್ರಿ. ಬಹಳ ಒಳ್ಳೆ ಮಾತು. ಹಾ ಸರ್, ಅದಕ್ಕಾಗಿ ನಾನು ಏನ್ ಮಾಡಿದ್ರಿ, ಮೊದಲ ಒಂದು ಪಣ ತೊಟ್ಟಬಿಟ್ರಿ. ನಾನು ಹೊಲದಾಗ ಸುಮಾರು 1,000-1.5 ಎಕರೆ ನೀರ್ ಬಂದ್ ಕಸಿಂದ್ರೆ ತೆಳಗಡೆ ಹೋಗ್ತಾವ್ ಸರ್, ಅಂದ್ರೆ ಹಳ್ಳ ಹರಿ ಹಳ್ಳ ಬರ್ತದ ಸರ್. ನಾನೇನ್ ಮಾಡಿದ್ರಿ, ಇದನ್ನ ಏನಾದ್ರೂ ಎಲ್ಲಾ ಕೆಲಸಗಳು ಬದಿ ಗೊತ್ತಬೇಕು, ಇನ್ನ ಲಗ್ನೂ ಮಾಡ್ಕೊಳ್ಲಿ ಸರ್, ಲಗ್ನೆ 1 ವರ್ಷ ಮುಂದಕ್ಕೆ ಹಾಕ್ಬೇಕು. ನಾನು ಈ ಕೆಲಸ ಮೊದಲು ಮುಗಿಸ್ಬೇಕು ಅಂತ ಹೇಳ್ರಿ. ಹೆಂಗ್ ಮಾಡದಂದ್ರೆ, ನೀರ್ ನನಗ ಅನುಮತಿ ಇರಲಾರ್ದೆ ಬರಲೆಕ್ಕ, ಬಟ್ ನನ್ನ ಅನುಮತಿ ತೊಗೊಂಡೇ ನೀರ್ ಹೋಗ್ಬೇಕು. ಅಲ್ಲಿ ಇದು ಒಂದು ಒಂದು ದೇಹನೋ ಒಂದು ವಾಕ್ಯನೋ ನಮ್ಮ ಕುಟುಂಬನೋ ಎಲ್ಲ ರೆಡಿ ಮಾಡ್ಕೊಂಡ್ ಬಿಟ್ಟೇವ್ರಿ ಅದು. ಹಂಗಾಗಿ ಅದಕ್ಕ ದೊಡ್ಡ ಬಂದಾರ ತಯಾರು ಮಾಡಿದೆವ್ ಸರ್. ಒಂದು 100 ಫೂಟ್ ಬಾವಿ ಹೊಡೆದ್ರು ಬಾಯ್ದಾಗ ನೀರ್ ಇದ್ದಿದ್ದಿಲ್ರಿ. ಸರಿ, ಬಾಯ್ದಾಗ ನೀರಿಲ್ಲಂದ್ರೆ ಪರವಾಗಿಲ್ಲ, ಇದನ್ನ ರೀಚಾರ್ಜ್ ಆಗಿ ಕನ್ವರ್ಟ್ ಮಾಡ್ಕೋಬಾರದು. ನಿತ್ತಂತ ತಿಳಿ ನೀರ್ ಏನದ ಅದಕ್ಕೆ ಒಳಗ್ ಕಳಿಸಿ ಅದನ್ನ ಇಂಗಸಣ ಅಂತ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೊಂಡೇವ್ರಿ. ಅವಾಗ ಏನ ನಾವು ಔಟ್ಲೆಟ್ ಅತ್ತೇವಲ್ರಿ, ಸಾಂಡ್ ಅತ್ತೇವ್ರಿ ನಾವು ಆಡ ಭಾಷೆದಾಗ, ಆ ಹರಿದು ಹೋಗಂತ ಸಾಂಡ್ ನೀರಿಗೆ ತಾಣಪತ್ರಿ ಯಾಕೆ ನಿಂದ್ರಿಸ್ತಿದ್ರನ್ನ, ಆ ಕಲ್ಲನ್ನು ನೀರು ಬಸದ್ ಹೋಗ್ಬಾರ್ದ್ರಿ. ಒಟ್ಟ ಹಾಗೆ ಹೊಲ ಎಲ್ಲ ನೀರ್ ನಿಂದ್ರಿಸಿ ಬಿಡ್ತಿದ್ರಿ. ಒಟ್ಟು 25 ಎಕರೆ ಜಮೀನ್ದಾಗ್ರಿ, ಒಂದು 8-9 ಎಕರೆದಾಗ್ರಿ, ಸರಿ ಸುಮಾರು 1.5 ಫೀಟ್ ಹೈಟ್ ನೀರ್ ನಿಂದಿರ್ತೀವಿ ಸರ್. ನಾನು ಲೆಕ್ಕ ಮಾಡಿ ನೋಡಿದ್ರಿ ಒಂದ್ಸಾರಿ, ಎಷ್ಟು ಘನ ಫೀಟ್ ನಾನು ಹೊಲದಾಗ ನೀರ್ ನಿಂತವತ್ತೆ ನೋಡದಕ್ಕರ, 4.25 ಕೋಟಿ ಲೀಟರ್ ನೀರ್ ನಿಂತೀವಿ ಸರ್. ನನಗ ಆಶ್ಚರ್ಯ ಐತ್ರಿ, ಇಷ್ಟೊಂದು ನೀರ್ ನಾನು ಸುಮ್ಮನೆ ಪೋಲಾಗಿ ಬಿಡ್ತಿದ್ದೇನೋ. ಅದ್ರ ಜೊತೆ ನನಗ ಅನಿಸ್ತದ ಸರ್, 100 ಟನ್ ಮಣ್ಣು ಬಂದಿತ್ತೇನೋ ರೀ, ಮಣ್ಣು ಬರ್ತದೆ. ನಾನು ತಿಳಿದು ಒಂದ್ ಕೆಲಸ ಮಾಡಕತ್ರ ಅದ್ರಲ್ಲಿ ತಿಳಿಲಾರ್ದೆ 100 ಪ್ರಯೋಜನ ಆಗಿವ್ರಿ ನನಗ್ರಿ. ಬಟ್ ಜನನು ಆವಾಗ ಏನತ್ತಿದ್ರು, ಏನಪ್ಪ ಇವ್ ನೀರ್ ನಿಂದ್ರಿಸಗತ್ತ, ಹೊಲ ಹಾಳಾದ ಯಾಕಿರ್ಲಕ್ ನನ್ಗೆ 7-8 ಎಕರೆ ನೀರ್ ಹೋದ್ರ ಹೋಗಲೆಕ್ಕ. ಮೊದಲ್ ನೀರನ್ನ ನಿಂದ್ರಸಾಮಿ, ಅದಕ್ಕೆ ಹಿಂಗಸಾಮಿ, ಆಮೇಲೆ ಮುಂದ್ ನೋಡೋಣ ಅನ್ನದ. ಮಿಕ್ಕಿದ್ದೆಲ್ಲ ಒಕ್ಕಲ್ತನ ಆಕ್ಟಿವ್ ಆಗ್ತತೆ ಮಾಡ್ತಾರ, ಅದನ್ನು ಮಾಡ್ದ. ಅವಾಗ ಏನಾಯ್ತ್ರಿ, ನನಗೂ ರೀಚಾರ್ಜ್ ಆಯ್ತು, ನನ್ ತೆಳಗನು ಸುಮಾರು ರೀಚಾರ್ಜ್ ಐತ್ರಿ. ಅವರೆಲ್ಲ ಹೇಳಿದ್ರು, ಇಲ್ರಿ ಸೊಕ್ಕರ್ ಈ ಸಾರಿ ನಿಮ್ ಪುಣ್ಯಲ್ಲಿ ನಮ್ಮ ಬೋರ್ಗಳು ನಡೋದು, ನಾವು ಒಂದ್ ತೊಗರಿ ನೀರ್ ಬಿಡ್ಕೊಂಡೇವು, ಗೋಧಿ ಆಯ್ತು, ಜ್ವಾಳ ಆಯ್ತ ಅಂತ ಹೇಳಿದ್ರ. ಅವನ್ ಸ್ವಲ್ಪ ನನಗನ್ನು ಆತ್ಮವಿಶ್ವಾಸ ಹೆಚ್ಚಿಗೈತ್ರಿ. ಹೌದಲ್ಲ, ಒಂದ್ ಸ್ವಲ್ಪ ನನಗ ಯಾಕೋ ಸಾಮಾಜಿಕದಾಗ ನನಗೊಂದು ವ್ಯಾಲ್ಯೂ ಜಾಸ್ತಿ ಮಾಡ್ತು. ಈ ತರ ಕೆಲಸ ಮಾಡಿದಕ್ಕ ನನ್ ಸಲಕತ್ತೆ ಮಾಡ್ಕೊಂಡಿದ್ದೆ, ಮಾಡಿದ್ದೆ ನನ್ ಸಲಕ್ಕಿತ್ತು, ಬಟ್ ಅದು ನನ್ ಜೊತೆ 4 ಮಂದಿಗೆ ಆತದಲ್ಲ ಅನ್ನೋದೊಂದ್ ಐತ್ರಿ. ನನಗ ಅವಾಗ ಅನ್ನಿಸ್ತು, ಇದು ನಾನೊಬ್ಬನು ಮಾಡೋ ಕೆಲಸ ಅಲ್ಲ, ಇದು ಸಮುದಾಯವಾಗಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಎಟ್ಟಾದ್ರೂ ಇಟ್ಟು ಮಾಡಿದ್ರೆ ಟೋಟಲಿ ಒಕ್ಕಲ್ತನ ಅಗ್ರಿಕಲ್ಚರ್ ಸೆಕ್ಟರ್ ನೀರಿನ ವಿಷಯದಾಗ ಎಷ್ಟೋ ಸ್ವಾವಲಂಬಿ ಆಗಬಹುದೇನೋ ಅನ್ನಿಸ್ತು ಸರ್. ಮುಂದೇನೈತ್ರಿ, ನಂದು 25 ಎಕರೆ ನೀರಾವರಿಗೆಲ್ಲ ನಾನು ರೀಚಾರ್ಜ್ ಮಾಡಿದ ನೀರ ಅಷ್ಟು ಸಾಕಾಗ್ತಿದ್ದಿಲ್ರಿ. ಅದು ಹಿಂಗದ ಬಳಿಕ ಎಲ್ಲಿರ್ತಾವ ನಂಗ ಗೊತ್ತಿಲ್ಲ ಸರ್. ನನ್ನ ಬಳಿ ಎಷ್ಟದವೋ ತೆಳಗಿನವ್ರಿಗೆ ಎಟ್ಟೋಗ್ಯೋ ಎಲ್ಲ ಗೊತ್ತಿಲ್ಲ. ಸರಿ, ಅದು ಏನಾದ್ರೂ ಆಗಲಕ್ಕ ಒಂದ್ ಹಂತಕ್ಕಂತೂ ಯಶಸ್ವಿ ಕಂಡೀನಿ. ಇನ್ನೇನ್ ಮಾಡ್ಬೇಕಪ್ಪ, 2-3 ವರ್ಷನಾಗ ಮತ್ತೊಮ್ಮೆ ನೀರಲ್ಲೇ ಪೆಡ್ತಿಂದ್ರೆ ನಾನು. ಅವಾಗ 10 ಎಕರೆ ದ್ರಾಕ್ಷಿ ಇತ್ತು, ನಂದು ಬಾಳಿತ್ತು ಏನ್ರಿ, ಕಡಿ ಬಿತ್ತು, ಕಡಿ ಬೆಳೆ ಸ್ವಲ್ಪ ದ್ರಾಕ್ಷಿ ಪೆಟ್ಟೈತ್ರಿ. ಆಮೇಲೆ ನಾನು ಏನ್ ಮಾಡ್ಕೊಂಡ, ಇದು ಹಿಂಗಾದ್ರ ಕಲೆಲ್ಲ ಮಹಾರಾಷ್ಟ್ರ ಕಡೆ ಒಂದು ಅವಾಗ ಒಂದು ಇಂಥದೊಂದು ಫ್ಯಾಷನ್ ಬೆಳೆದಿತ್ತರಿ, ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದತ್ತೇಳಿ. ಅವಾಗ ನಮ್ ತೋಟಗಾರಿಕೆ ಇಲಾಖೆಯವರು ನಂಗೆ ಸಹಾಯ ಮಾಡಿದ್ರು ಸರ್ ಆ ಟೈಮ್ನಾಗ ರೀ. ಏನ್ರಿ, ಇಂಥದೊಂದು ಕನ್ಸೆಪ್ಟ್ ಅವ್ರಿಗೆ ಹೇಳೋಣ, ಏ ಮಾಡ್ಕೋರಿ, ನಾವೊಂದು ಬಜೆಟ್ ತಂದು ಕೊಡೋಣ, ನೀವು ಮಾದರಿಯಾಗ ಹಿಂಗ್ ಸರಿ ಆಯ್ತಂದ್ರೆ ಇನ್ನು ತಾಲೂಕದಾಗ ಮತ್ತೆ ಅಲ್ಲಲ್ಲಿ ಮಾಡಿಸೋಣ ಅಂತ ಅಂದ್ರಿ. ಅವರು ಆಕ್ಚುಲಿ ಹೇಳಿದ್ದು ಇಷ್ಟೇ ಗಾತ್ರ ಮಾಡಂದ್ರಿ, ನಿಮ್ಗೊಂದು 3 ಲಕ್ಷ ರೂಪಾಯಿ ಕೊಡ್ತೇವೆ, ಒಂದ್ ಇಂಥದ ನಮ್ದೊಂದು ಗಾತ್ರ ಅದ, ನಮ್ದು ತೋಟಗಾರಿಕೆ ಇಲಾಖೆ. ಏನ್ ಮಾಡ್ಬೇಕಂತ, ಏನು ಚೆಕ್ ಡ್ಯಾಮ್ ಕಟ್ಟಬೇಕ? ಇಲ್ಲ ಸರ್, ಹೊಂಡ ಮಾಡಿ ಅದರಲ್ಲಿ ತಾಣಪತ್ರಿ ಹಾಕೊಂಡು ಅದರಲ್ಲಿ ನೀರು ಸಂಗ್ರಹ ಮಾಡ್ಕೊಳ್ಳೋದ್ರಿ. ಏನ್ರಿ, ಒಂದ್ ಬಜೆಟ್ ಅಂದಂಗ ಸರ್. ಅಂದ್ರೆ ಸರಿ ಸರ್, ನೀವ್ ಎಷ್ಟಾದ್ರೂ ಕೊಡ್ರಿ, ನಾನ್ ಮಾಡಬೇಕಾಗಿದ್ದು ನನಗೆ 2.5 ಕೋಟಿ ಲೀಟರ್ ರಿಕ್ವೈರ್ಮೆಂಟ್ ಅದಾವ, ನನಗೆ ಇಷ್ಟು ದ್ರಾಕ್ಷಿ ಗಿಡ ಅದಾವ, ಇಷ್ಟು ಬಾಳೆ ಗಿಡ ಅದಾವ, ಅಂದ್ರೆ ವಾರ್ಷಿಕ ಬೆಳೆಗಳಿಗೆ ಎಷ್ಟದನ್ನ ಲೆಕ್ಕ ನೋಡುದು ಸರ್. ನನಗೆ ಯಾವಾಗ್ರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳ, ಮತ್ತು ಜೂನ್ ಮಳೆ ಲೇಟ್ ಆದ್ರೆ 5ನೇ ತಿಂಗಳ್ರಿ, 5 ತಿಂಗಳಿಗೆ ನನಗೆ ನೀರಿಂದು ರಿಕ್ವೈರ್ಮೆಂಟ್ ಎಷ್ಟದ ಪ್ರತಿ ಗಿಡ ಅಂತೇಳಿ ಒಂದು ಕೃಷಿ ಸೂತ್ರ ಅದ ಸರ್. ಒಂದು ದ್ರಾಕ್ಷಿಗೆ ಏನದ 10-15 ಲೀಟರ್ ಬೇಕ್ರಿ, ಒಂದು ಬಾಳೆಗೆ 20-25 ಲೀಟರ್ ಬೇಕು, ಇನ್ನೊಂದು ಕ್ರಾಪ್ ಆಯ್ತಂದ್ರೆ ಪ್ರತಿ ಎಕರೆಗೆ ಪ್ರತಿದಿನ ಇಷ್ಟು ಬೇಕತ್ತೆ ಅದಾವ್ರಿ. ಅವಾಗ ನನಗೊಂದು ಲೆಕ್ಕ ಮಾಡ್ತೀರಿ, 2 ಕೋಟಿ ಲೀಟರ್ ನನಗೊಂದು 5 ತಿಂಗಳ ಆಪತ್ ಕಾಲಕ್ಕೆ ನೀರ್ ಹತ್ತವ ಅನ್ನಂತದೊಂದು ಗೊತ್ತೈತ್ರಿ. ಅದಕ್ಕೆ ನಾ 2.5 ಕೋಟಿ ಲೀಟರ್ ಮಾಡಿದ್ರಾಯ್ತು, ಸ್ವಲ್ಪ ಏನದ ಅಲ್ಲಿ ಬಾಷ್ಪೀಭವನ ಹೋದ್ರು ನನಗ 2 ಕೋಟಿ ನಿವ್ವಳ ಉಳಿಬಹುದೇನೋ ಅಂತೇಳಿ ಮಾಡಿದೆ ಸರ್. ಲೆಕ್ಕ ಹಾಕಿದ್ರಿ, ಹಾಕಿ ಮಾಡಿದ ಕೆಲಸ ಸ್ಟಾರ್ಟ್ ಮಾಡಿದ್ರಿ. ಅವಾಗ 5-6 ವರ್ಷದ ಹಿಂದೆ ಸುಮಾರು ಒಂದು ನಿಯರ್ 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದೆ ಸರ್. ಮಾಡಿದ ಬಳಿಕ 1 ವರ್ಷ ಮಳೆನೇ ಇದ್ದೀವಿ ಸರ್. ಅದರಲ್ಲೆಲ್ಲ ಬೋರ್ ಗೀರ್ ಎಲ್ಲ ಸ್ಟಾರ್ಟ್ ಮಾಡಿ ಒಂದು ಮೊಳಕಾಲು ನೀರ್ ಹಾಕ್ಬಿಟ್ರಿ. ಆಮ್ಯಾಗ ಮಳೆ ಬತ್ ಸರ, ಯಥಾಸ್ಥಿತಿನ ನಿಂದ್ರಿಸ್ತಿದ್ ಮಳೆ, ಹೊಲ ಎಲ್ಲ ನಿಂತಿತ್ರಿ. ನಿಂದ್ರಕ್ಕಿಂತ ಮೊದಲ ಹೆಂಗ ಯುದ್ಧಕ್ಕೆ ಸೈನಿಕರ ಶಸ್ತ್ರಗಳು ತಗೊಂಡು ನಿಂದಿರ್ತಾರಲ್ರಿ, ಹಂಗ ಟ್ರಾಕ್ಟರ್ಲೆ ಪಂಪ್ ನೀರ್ ತುಂಬದ್ರಿ. ಮತ್ತ ಈ ಪಾನ್ ಬೋಡಿ ಐತಿವಲ್ಲ ಸರ್, ಕರೆಂಟ್ ಲೈನ್ ಒಂದು ಮೂರು ಮೋಟರ್ಗಳು ಇಟ್ಟಿ ಬಿಟ್ಟಿದ್ರಿ. ಆಮ್ಯಾಗ ಎರಡು ಇಂಜಿನ್ಗಳು ಇಟ್ಟಿದ್ರಿ ಸರ್. ಹೆಂಗ್ ಮಾಡಿದ್ವಿ ಅಂದ್ರೆ ರಾತ್ರಿ ಹಗಲ ಕಲಸಿ ಆ ನೀರ ಯಾರ ಕಸಗೋತಾರೇನೋ ಅಂದಂಗ್ರಿ, ಏನ್ರಿ ಆ ನೀರೇ ನೋಡಿನಿಲ್ಲ ಅಂದಂಗ್ರಿ. ಆ ವರ್ಷ ಹಂಗೈತ್ ಸರ್, ಮಳೆ ಅಂದ್ರೆ ನೀರ್ ಹರಿತಾವ ಹೆಂಗ, ಹಳ್ಳ ಬರ್ತಾವ ಹೆಂಗ, ಇದೇನ್ ಮರಿಚಿಕೆ ಉಳಿತದೋ ಏನ್ ಮರೆ ಬರ್ತದೋ, ನಂಗೆ ಅನ್ನಷ್ಟು ಕಷ್ಟ ಇತ್ತು ಸರ್. ಹಳ್ಳ ಹರಿತಿದ್ದಲ್ಲಿ ಯಾವತ್ತು ನೀವು ಮೊದಲು ನೋಡಿರಿ? ಮೊದಲು ನೋಡಿದ್ದೆ ಸರ್, ಎರಡು ವರ್ಷ ಆ ಟೈಪ್ ಗ್ಯಾಪ್ ಆಗಿತ್ರಿ. ನಾವು ಹೊಂಡ ಮಾಡಕ್ಕ ಮಳೆ ಗ್ಯಾಪ್ ಆಗಲಕ್ಕ ನಮ್ಗೆ ನೀರ್ ಅನ್ನೋದಷ್ಟು ಅಪ್ಪುಪ್ರ ಆಗಿತ್ತೋ ಏನ, ಅಥವಾ ನಾವೇ ಮಾನಸಿಕ ಮಾಡ್ಕೊಂಡು ಅದಕ್ಕೆ ಅಟ್ಟು ಹಸು ಕೂತಿದೇವ್ ಗೊತ್ತಿದ್ದಿಲ್ರಿ. ಅವಾಗ ಏನ್ ಮಾಡಿದೇವ್ರಿ, ಬತ್ತು ಎರಡು ರಾತ್ರಿ ಹಗಲ ನೀರ್ ತುಂಬಿಕೊಂಡ್ ಬಿಟ್ರಿ. ಮತ್ತೊಂದು ವಿಶೇಷ ಇನ್ನೊಂದ್ ಏನ್ ಮಾಡಿದಂದ್ರಿ, ನಾನು ಇಲ್ಲಂದ್ರೂ 50% ಹೊಂಡ ತುಂಬಬೇಕು ಅನ್ನಂಗ ಒಂದು ತಂತ್ರಜ್ಞಾನ ಮಾಡ್ಕೊಂಡಿದ್ದೆ ಸರ್. ಅದ್ರಾಗ ಜಮೀನಿನಿಂದ 15 feet ಡೀಪ್ ಅದರಿ, ಮೇಲ್ಗಡೆ 10 feet ಹೈಟ್ ಅದ ಸರ್. ಅವಾಗ ಒಟ್ಟಾರೆ ನಂದ್ ಏನ್ ಕದರಿ, ಪರ್ಪೆಂಡಿಕ್ಯುಲರ್ 10 meter ಅದ ಸರ್ ಮೇಲೆ, ಏನ್ರಿ ಅಗಲಿ 185x230 feet ಅದ ಸರ್, ಏನ್ರಿ ಮೇಲ್ಗಡೆ ರೀ. ಕೆಳಗಡೆ ಏನದ 125x150 ಅದ್ರಿ. ಒಟ್ಟಾರೆ ಅದಕ್ಕೇನದ 2.5 crore liters ನೀರು ಸಂಗ್ರಹ ಸಾಮರ್ಥ್ಯ ಅದ ಸರ್. ಹಿಂಗ ಅರ್ಧ ನೀರು 1 crore ನಾವು ಇಲ್ಲಪ್ಪ, ರಾತ್ರಿ ಮಳೆ ಬಂದದೇನು, ನಾವು ನಿದ್ದಿಗ ಹತ್ತಿದೇವೇನು, ನಮಗ 1 crore ಮೊದಲು ಸಂಗ್ರಹ ಆಗ್ಬೇಕ್ರಿ ಅನ್ನೋದೊಂದು ತಲೆಗಿಟ್ಟುಕೊಂಡಿದೇವ್ರಿ. ಇವೆಲ್ಲ ಹೆಂಗಾಗಿವ್ರಿ, ನಾವು ಕೈ ಸುಟ್ಟುಕೊಂಡಿದ್ ಕಲ್ಸಿತ್ತು ಸರ್. ಅದು ಮುಂದ ಅದಿಟ್ಟು ತುಂಬಿದ್ದಾಯ್ತು. ಆಮ್ಯಾಗ ನಾನು ಪಂಪ್ಸೆಟ್ಲಿ ಇಂಜಿನ್ಲಿ ಒಯ್ದು ಅದಿಟ್ಟು ಸ್ಟಾಕ್ ಮಾಡ್ತ ಸರ್. ಮಾಡಿ ಒಂದು 8 ದಿನದಾಗ ಹೊಂಡೆಲ್ಲ ತುಂಬಿಬಿಟ್ಟೇವ್ರಿ. ಹಂಡ ತುಂಬಬೇಕಾರ ಸರ್, ಅದು ನಮಗ ಆಗಿದ ಖುಷಿ ಸಂತೋಷ. ಏ ಮನ್ಯಾಗ ನಾವು ಒಂದೆರಡು ದಿನ ಹಬ್ಬ ಮಾಡಿದೇವ್ ಸರ್, ಹಬ್ಬ ಮಾಡಿದೇವ್ ಸರ್. ಅಂದ್ರ ಅವಾಗ ಹೆಂಗಾಗಿತ್ತಂದ್ರ ಸರ್, ನಮಗ ಸಾಲ ಐತ್ರಿ ಒಂದ್ ಸ್ವಲ್ಪ, ನನಗ ಸಾಲದ ನೆನಪಲ್ರಿ, ನನ್ನ ಬಲ್ಲಿ ಒಂದು 10-20 lakh rupees ದುಡ್ಡು ಅವ ನನಗ್ರಿ. ಬೆಳೆದ ತಂತ್ರಜ್ಞಾನ ಗೊತ್ತಿತ್ತು, ನೀರ್ ಇದ್ದಿದ್ದಿಲ್ಲ. ಅವಾಗ ಅಕ್ಷರಶಃ ಹೇಳ್ತೀನಿ ಸರ್, 3 years ನಾನು 2.5 crore liters ನೀರ್ ಸಂಗ್ರಹ ಮಾಡಿದ್ರು 1 liter ನೀರಿಗೆ 15 paisa ಔಟ್ಪುಟ್ ತೆಗೆದೀನ್ರಿ. ಹಾ ರೀ, 40 lakh rupees ಪೀಕ್ ತೆಗೆದಿದ್ದೇವ್ರಿ ಅದೇ ನೀರಿನ ಮೇಲೆ. ಅಂದ್ರೆ ಗ್ರೌಂಡ್ ವಾಟರ್ ಪ್ಲಸ್ ಕಂಬಿದ್ದಕ್ಕಾರ ಆ ವಾಟರ್ ಕೊಟ್ಟು 40-42 lakh rupees ತನಕ ಕ್ರಾಪ್ ಮಾಡಿ ಮಳೆ ನೀರಿನ ಮೇಲೆ ಇದೆಲ್ಲ ನೀವು ಬಂದ. ಹಾ ಸರ್, ಆಮ್ಯಾಗ ಮತ್ತ ತೋಟದಾಗ ಕಾಯಂ 10-12 ಆಡ್ರಿ, ನಾವು ಮನೆಯವ್ರ ಕುಟುಂಬದವ್ರ ಕೆಲಸ, 15-20 ಕಂಟಿನ್ಯೂ ಕೆಲಸ ಮಾಡ್ತಿದ್ದೇವ್ರಿ. ಏನ್ರಿ ಇಷ್ಟು ಮಂದಿ ಕೆಲಸಾನು ಸಿಕ್ತರಿ, ಮತ್ತ ಅದ್ರ ಮ್ಯಾಗ 7-8 ದನಗಳು ಬದುಕುದು. ಮತ್ತ ಇನ್ನೊಂದು ಸಿಂಪಲ್ ಸರ್, ಈಗ ನಾವು ನೀವು ಎಲ್ಲರೂ ಒಂದು ಮೋಟಾರ್ ಸೈಕಲ್ ತಗೊಂಡು ಹೋಗ್ತಿರ್ತೀವಿ ಸರ್. ಆಂಧ್ರಾಗ ಇತ್ತಂದ್ರ ನಮ್ ಫೀಲ್ ಹೆಂಗಿರ್ತದ್ರಿ, ರಿಸರ್ವ್ ನಾಗ ಇತ್ತಂದ್ರ ನಮ್ ಫೀಲ್ ಹೆಂಗಿರ್ತದ ಹೇಳಿ ಸರ್? ಯಾವಾಗ ಕಲಾಸ ಆಗ್ತದ, ಯಾವಾಗ ಪೆಟ್ರೋಲ್ ಪಂಪ್ ಬರ್ತದೋ, ಎಲ್ಲಿ ನಿಂದಿರ್ತದೋ ಅನ್ನೋದು ಒಂದು ಭಯದಾಗ ಹೋಗ್ತೇವ್ರಿ. ಬಟ್ 2.5 crore liters ನನ್ನ ಬಲ್ಲಿ ಅದ ಅಂತೇಳಿ ನಾವು ಒಕ್ಕಲ್ತನ ಮಾಡಗತ್ತ ನನ್ನ ಬಲ್ಲಿ ಕ್ರಾಪ್ ಇತ್ತಂದ್ರೆ ನನಗೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ರೀ, ಎಷ್ಟೋ ಜನ ಏನ್ ಮಾಡಗತ್ತಾರಿ, ಇಲ್ಲೇ ಒಂದ್ ಸೈಕಾಲಜಿ ಅದ ಸರ್, ಏನಪ್ಪ ಹಿಟ್ ಎಲ್ಲಾ ಮಾಡದ ಈ ವರ್ಷ ಮಳಿ ಕಮ್ಮಿ ಆಯ್ತು, ನೀರ್ ಯಾವಾಗ ನಿಂದಿರ್ತದ, ಗ್ರೌಂಡ್ ವಾಟರ್ ಸರ್ ಬೋರ್ವೆಲ್ದಾಗ ಯಾರಿಗೆ ಕಣ್ಣಿ ಕಾಣಿಸಲ್ರಿ, ಕಾಣಿಸೋದಿಲ್ಲ. ಎಷ್ಟು ನೀರ್ ಅನ್ನೋದನ್ನು ಗೊತ್ತಿಲ್ಲ, ಎಷ್ಟ್ ಬರ್ತಾ ಅನ್ನೋದು ಗೊತ್ತಿಲ್ಲ, ನಾಳೆ ನಿಂದಿರ್ತಾ ಅನ್ನೋದು ಗೊತ್ತಿಲ್ಲ. ಏನ್ರಿ ಸುಮ್ನೆ ಒಂದ್ ಅಂದಾಜ್ ಮೇಘ ಏನ್ರಿ. ಅವಾಗ ಏನಾಗುತ್ತೆ, ಅಷ್ಟ್ ನೀರ್ ಅದ ತೋತೇಳಿ ಕೆಲಸ ಫುಲ್ ನಮ್ ಫೋಕಸ್ ಇರ್ತೇವ್ ಸರ್. ಏನ್ರಿ ನಮ್ ಔಟ್ಪುಟ್ ಬಹಳ ಸ್ಟ್ಯಾಂಡರ್ಡ್ ಬರ್ತದ್ರಿ. ಹಿಂಗಾಗಿ ಇದ್ರ ಮ್ಯಾಗ ನಾವು ಅದ್ರಾಗ ಏನ್ ಮಾಡಿದೇವ್ರಿ, 1 acre ವರ್ಷಿನ ಬೆಳೆಗಳ್ರಿ, ಮಿಕ್ಕಿದ್ದೆಲ್ಲ 3-4-5-6 ನೀರ್ ಕಮ್ಮಿ ಆಗ್ಯದ ಈ ವರ್ಷ ಮಳೆ, ಸಾಕಪ್ಪ 8 acre ಸೀಮಿತ ಮಾಡೋಣ, ಮಳಿ ಜಾಸ್ತಿ ಆಗ್ಯದ ಹೂವಿನೆಲ್ಲ ವರ್ಷ ಎಲ್ಲ ಬೆಳ್ಕೊಳ್ಳೋಣ ಅನ್ನಂತ ಶಾರ್ಟ್ ಕೈಪಲ್ಯಗಳು ಮಾಡ್ಕೊಂಡಿರ್ ತರಕಾರಿ ಅವಾಗ ಸ್ಟಾರ್ಟ್ ಮಾಡಿದೇವ್ರಿ. ಕೃಷಿ ಹೊಂಡಲಿಂದೇ ನಮಗ್ ತರಕಾರಿ ಮಾಡ್ಬೇಕನ್ನೋ ಕನ್ಸೆಪ್ಟ್ ಗೊತ್ತಾಯ್ತ್ರಿ. ಆಯ್ತು ಹಳೆ ದ್ರಾಕ್ಷಿ ಇತ್ರಿ, ಅದು ತೆಗೆದಿದ್ ಎಲ್ಲ ನಮ್ಮಲ್ಲಿ ಮಂಟಪ ಇತ್ರಿ, ಮಂಟಪ ಅಂದ್ರೆ ಅದು ತಾರಿಂದಿತ್ತು ಸರ್, ಅದ್ರ ಮ್ಯಾಲ ಸಿಸ್ಟಮ್ ಸರ್, ಅದ್ರ ಮ್ಯಾಗ ಎಲ್ಲ ಬಳ್ಳಿ ಜಾತಿ ತರಕಾರಿಗಳು ಸ್ಟಾರ್ಟ್ ಮಾಡಿದೇವ್ರಿ. ಹಾಗಲಕಾಯಿ, ಹೀರೆಕಾಯಿ, ಮತ್ತ ಕುಂಬಳಕಾಯಿ, ಬೂದು ಕುಂಬಳಕಾಯಿ, ಸೋರೆಕಾಯಿ ರೀ, ಬೀನ್ಸ್, ಟೊಮ್ಯಾಟೊ ಹಿಂಗೆಲ್ಲ ಇದ್ರದಾಗ ಮತ್ತೆ ವೆರೈಟಿಗಳು ಸರ್. ಕರ್ನಾಟಕದಾಗ ಹಿಂಗೆ ರೈತರು ಇದ್ರದಾಗ ಒಬ್ಬರಿಗೊಬ್ರು ತಿಳ್ಕೊಳ್ಳೋದ್ರಾಗ ಎಲ್ಲ ಕಡೆ ಗೆಳೆಯರಿದ್ದೀರ್ರಿ, ಒಬ್ಬರೊಬ್ಬರು ಪರಿಚಯದಾಗ ಮಾರ್ಕೆಟ್ಗಳು ಅಪ್ಡೇಟ್ ಮಾಡ್ತಿದ್ರು, ಬ್ರೀಡ್ ಅಪ್ಡೇಟ್ ಮಾಡ್ತಿದ್ರಿ, ತಂತ್ರಜ್ಞಾನಗಳು ಅಪ್ಡೇಟ್ ಮಾಡ್ತಿದ್ರು. ಅವ್ರ ತೋಟಕ್ಕೆ ಹೋಗಿ ನಾವು ಭೇಟಿ ಆಗೋದು, ನಮ್ಮ ತೋಟಕ್ಕೆ ಹೋಗಿ ಅವ್ರು ಬರೋದ್ರಿಂದ ನಮಗೆ ಒಳ್ಳೆ ಅನ್ನೋದ ಇದು ಸಿಗಲಿಗತ್ತರಿ. ಅವಾಗ ಗೋವಾ ಕೊಟ್ಟು ಕಳಿಸಿದ್ರಿ ನನ್ನ ಕೈಪಲ್ಯ ರೀ, ಮತ್ತೆ ಬೆಳಗಾವ್ ಕೊಟ್ಟು ಕಳಿಸಿನ್ರಿ, ಹೈದರಾಬಾದ್ ಕೊಟ್ಟು ಕಳಿಸಿನ್ರಿ, ಮೈಬೂಬ್ ನಗರ್ ಕೊಟ್ಟು ಕಳಿಸಿನ್ರಿ, ಸೋಲಾಪುರ ಕೊಟ್ಟು ಕಳಿಸಿನ್ರಿ ಸರ್. ಕ್ವಾಲಿಟಿ ಹೆಂಗಂದ್ರ ದ್ರಾಕ್ಷಿ ಮಾಡಿದವ್ರು ಇದ್ದಿದ್ದೇವ್ರು ನಾವು, ತರಕಾರಿ ಬೆಳೆದ್ ಬಹಳ ಕಷ್ಟ ಇದ್ದಿದ್ದಿಲ್ರಿ. ನಮ್ ಗ್ರೀಡಿಂಗ್, ಕಲರ್, ಸೈಜ್ ಸಾರ್ಟಿಂಗ್, ಪ್ಯಾಕಿಂಗ್ ಹೆಂಗಿತ್ತಂದ್ರೆ ಮೆಟ್ರೋ ಟೈಪ್ ಸರ್. ಇವತ್ತಿನ ದಿನ ಗುಲ್ಬರ್ಗಾದಾಗ ಪ್ರತಿ ಕೌಂಟರ್ ಅದವರು ಕಾಲಿದಾಗ ಎಲ್ಲ ಕಡೆ ಬೆಳೀತಾರೆ. ನಮ್ ತರಕಾರಿ ಬತ್ತಂದ್ರೆ ಸರ್ ಅವ್ರು ಓಪನ್ ಮಾಡಲ್ಲ. ಅಂದ್ರೆ ಮಾರ್ಕೆಟಿಂಗ್ ನಿಮ್ ನೀವೇ ವ್ಯವಸ್ಥೆ ಮಾಡ್ತೀವಿ ಸರ್. ನಾವೇ ಅಲ್ಲಿ ಕುಟುಂಬ ಮತ್ತು ಕೆಲಸದವ್ರ ಕಲ್ಸೇ ಕೆಲಸ ಮಾಡೋದು, ಮತ್ತ ಕಟಿಂಗ್ ಮಾಡೋದ್ರಿ, ಅದನ್ನ ಪ್ಯಾಕಿಂಗ್ ಮಾಡೋದು. ಕಣ್ಣಿ ಮಾರ್ಕೆಟ್ ರೀ ಇವತ್ತು ಹೇಳ್ಬೇಕು ಸರ್, ಈಗ ಯಾಕೆ ಒಂದು ವೇದಿಕೆ ಅದರಿ. ಕಣ್ಣಿ ಮಾರ್ಕೆಟ್ ಅಂದ್ರೆ ನಮ್ ಕರ್ನಾಟಕದಾಗೆ ಅದ್ಭುತ ಮಾರ್ಕೆಟ್ ರೀ. ರೈತ ತಾನೇ ಬರ್ತಾನ್ರಿ, ತನ್ನ ಮಾರ್ಕೆಟ್ ತನ್ನ ಬದುಕ ತಾನೇ ರೇಟ್ ಫಿಕ್ಸ್ ಮಾಡ್ತಾನ. ತನ್ನ ಕ್ವಾಲಿಟಿ ತಂದ್ರೆ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾರ್ತಾನ್ರಿ. ಯಾರ ಮಧ್ಯವರ್ತಿಗಳಿಲ್ಲ, 10 ರೂಪಾಯಿ ಇದು ಇಲ್ಲ, ಏನೂ ಇಲ್ಲ ಸರ್. ಮತ್ ಇನ್ನೊಂದು ಮೇಲಾಗಿ ಅಲ್ಲಿ ಕಲಿತಾನ್ರಿ, ಅವ ಗಿರಾಕಿ ಹೆಂಗ್ ಕೇಳ್ತದ, ನಾನು ಹೆಂಗ್ ಕೊಡಬೇಕು, ರಿಟರ್ನ್ ಅವ್ ತನ್ನ ಪ್ಲಾಟಿಗೆ ಹೋಗಿ ಅನ್ನೋದ ಹಂಗ ಕೆಲಸ ಸ್ಟಾರ್ಟ್ ಮಾಡ್ತಾನ್ರಿ. ಆತರ ಮತ್ತೇನದ ಪ್ರಾಡಕ್ಟ್ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್. ಅಂದ್ರೆ ಮಾರ್ಕೆಟ್ ನೊಳಗೆ ಏನ್ ನಡೆದ ಅನ್ನೋದು ಕಲ್ಕೊಂಡು ತಾವು ಮುಂದೆ ಪ್ಲಾನ್ ಮಾಡೋದು. ಯಾಕಂದ್ರೆ ಸರ್ ಮಾರ್ಕೆಟ್ ಅದೊಂದು ಸಿದ್ಧಾಂತ ಅದರಿ. ನೀನ್ ಏನ್ ಬೆಳೆದಿದ ಅದನ್ನ ಒಪ್ಪಿಕೊಳ್ಳಲ್ರಿ, ಅದು ನಾನ್ ಏನ್ ಕೇಳ್ತೀನಿ ಅದನ್ನ ನೀನ್ ಕೊಡಬೇಕು, ಅದನ್ನ ಬೆಳೆದು ಕೊಡಬೇಕು. ಅದು ಕಲಿಸ್ತದ್ರಿ ನಮ್ಗೆ ಮಾರ್ಕೆಟ್ ಅಟ್ಟು. ಹಿಂಗಾಗಿ ನಾವೆಲ್ಲ ಒಂಥರ ಮೆಟ್ರೋ ಲೆವೆಲ್ ತಯಾರು ಮಾಡಿದೇವ್ ಸರ್. ಗುಲ್ಬರ್ಗ ಬಹಳ ಮಂದಿ ಖುಷಿ ಪಟ್ಟರು ರೀ. ಅದ್ರಾಗ ಇನ್ನೊಂದ್ ಏನಾಗಿತ್ತು ಸರ್, ಬಹಳ ಮಳೆ ಇದ್ದಕ್ಕರ ಯಾರನ್ನು ಸ್ವಲ್ಪ ನೆಲಮೆ ಬೆಳೆದ ಪಾಸಿಬಲ್ ಕಮ್ ರೀ. ನಮ್ಮೆಲ್ಲ ಹಂದರ ಪದ್ಧತಿ ಇದ್ದೀವಲ್ರಿ, ಅದ್ರ ಮ್ಯಾಗ ಯಶಸ್ವಿಯಾಗಿ ಬೆಳಿತಿದೀವ್ ರೀ. ಆಯ್ತು, ಇನ್ನೊಂದ್ ಅದಕ್ಕೆ ರೋಗ ನಿರ್ವಹಣೆ ಪದ್ಧತಿ ನಾವು ದ್ರಾಕ್ಷಿಲಿ ನಮ್ ಬಹಳ ಉತ್ತಮವಾಯ್ತು ರೀ. ಇನ್ನೊಂದ್ ಮಳೆ ನೀರ ಫರ್ಟಿಲಿಟಿನೂ ಬಹಳ ಸರಿಯಾಗಿರುತ್ತೆ ಸರ್. ಅದು ಹೌದು. ಹಾ ಸರ್, ಅದು ನೀರೇನದ ನಿಸರ್ಗ ಕೊಟ್ಟಂತ ನೀರದು, ಎಲ್ಲಿ ಕಲುಷಿತ ಆಗಿರುವುದಿಲ್ಲ, ಅದ್ರೊಳಗೆ ಏನು ಪೋಷಕಾಂಶಗಳು ಇರ್ತಾವ. ಮೊದಲು ಹಿರಿಯರು ಹೇಳ್ತಿದ್ರ ಸರ್, ಮಳಿ ನೀರಂದ್ರೆ ತಾಯಿ ಎದಿ ಹಾಲಿದ್ದಂಗ್ ಬೆಳಿಗ್ಗೆ ಹೇಳ್ತಿದ್ರ. ಅಕ್ಷರಸ ಕರೆಕ್ಟ್ ಕರೆಕ್ಟ್. ಅಂತ ನೀರು ನೇರವಾಗಿ ನಿಮಗೆ ಸಿಗ್ತಾ ಇದೆ, ಅದು ಮತ್ತ ಉಚಿತವಾಗಿ ತಾವು ಹೇಳದ ಉಚಿತವಾಗಿ ಸಿಗ್ತಾ ಇದೆ, ಅದನ್ನ ನಾವು ನಿಲ್ಲಿಸಿ ಅದನ್ನ ಬಳಸ್ಕೊಂಡ್ರೆ ಎಷ್ಟೆಲ್ಲ ಸಮೃದ್ಧಿ ಆಗ್ತದೆ ಅನ್ನುವಂತ ವಿಚಾರಕ್ಕೆ ನೀವೇ ಸಾಕ್ಷಿ. ಇಡೀ 25 ಎಕರೆ ಎಲ್ಲ ನೀರಾವರಿ ಮಾಡ್ತಾ ಇದ್ದೀರಿ, ಕೋಟಿಗಟ್ಟಲೆ ಲೀಟರ್ ನೀರು ನಿಮಗೆ ಸಿಗ್ತಾ ಇದೆ, ವರ್ಷ ಪೂರ್ತಿ ನಿಮಗೆ ಚಿಂತೆ ಇಲ್ಲ, ಯಾವಾಗ ಮಳೆ ಬಂತು ಯಾವಾಗ ಬಿಟ್ಟು ಅದ್ರ ಬಗ್ಗೆ ನೀವು ವಿಚಾರನೂ ಮಾಡಂಗಿಲ್ಲ ಸರ್. 24/7 ಅತ್ತಾರಲ್ರಿ, ಜೂನ್ ಹಿಡಿದು ತಿರ್ಗಾ ಜೂನ್ ತಕ್ಕ ನಾವು ಮನೆಯವರು ಬತ್ತು 10 ಮಂದಿ ಬತ್ತು ಒಂದ್ ದಿನಾನು ಖಾಲಿನೇ ಇಲ್ರಿ. ಹಬ್ಬದ ದಿನಾನು ನಮ್ಮಲ್ಲಿ ಕೆಲಸದವರು ಮುಂಜಾನೆ 5 ಗಂಟೆ ಬರ್ತಾರ್ರಿ, ನಾ ಬೆಳಕ್ ಕರೆದಿರಲ್ಲ, 11 ಗಂಟೆ ತಕ್ಕ 10 ಗಂಟೆ ತಕ್ಕ 9 ವರೆಗೆ ತಕ್ಕ ಕೆಲಸ ಮಾಡಿ ಆಮೇಲೆ ಹುಳಗಿ ಮಾಡಿ ಊಟ ಮಾಡ್ತಾರೆ. ಅವತ್ತು ಕೆಲಸ ಕೊಡ್ತೇವ್ರಿ ಅವ್ರಿಗೆ ರೀ. ಒಟ್ಟ ಕೆಲಸನೆ ಕೈಪಲ್ಯ ಅದ್ರಿ, ಯಾವಾಗ ಕಬ್ಬಿಗೆ ಹೋಗ್ತೇವೆ, ಕಬ್ಬಗಾನ ಬಾಳಿಗೆ ಹೋಗಿರ್ತೇವ್ರಿ, ದ್ರಾಕ್ಷಿದ ಹೋಗಿರ್ತೇವೆ, ದ್ರಾಕ್ಷಿಯನ್ನ ಮತ್ತೇನದ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಒಣದ್ರಾಕ್ಷಿ ಮಾಡ್ತೇವ್ರಿ, ಅದು ಮುಗಿಸೋದಕ್ಕ ಮತ್ತೇನದ ಕೈಪಲ್ಯ ಹೊಲ ಎಲ್ಲ ಬಿಸಿಲು ತಿನ್ನಿಸಿರ್ತೇವ್ರಿ, ಮತ್ತ ಗೊಬ್ಬರ ಹಾಕೋದು, ಮಲ್ಸಿಂಗ್ ಶೀಟ್ಸ್ ಹಾಕೋದು, ಒಂದು ಆಧುನಿಕ ತಂತ್ರಜ್ಞಾನದಾಗ ಕೈಪಲ್ಯ ಬೆಳಿತೇವೆ ಸರ್. ಅದ್ರದೆಲ್ಲ ಮ್ಯಾನೇಜ್ಮೆಂಟ್, ಲೀಫ್ ಮ್ಯಾನೇಜ್ಮೆಂಟ್, ಫ್ರೂಟ್ ಮ್ಯಾನೇಜ್ಮೆಂಟ್, ಅದ್ರದಾಗೆಲ್ಲ ಹೋಗು, ಮತ್ತೆ ಅದಕ್ಕೆ ಸರಣಿಯಾಗಿ ಬೆಳಿತೇವ್ರಿ. ಅಂದ್ರೆ ಈರುಳ್ಳಿ ತೆಗೆದು ಬಳಕ ಅದಕ್ಕೆ ಟಮಾಟ ಮಾಡ್ಕೋತೇವ್ರಿ, ಟಮಾಟ ತಕೊಂಡ್ ಬಳಕ ಸೌತಿ ಮಾಡ್ಕೋತೇವ್ರಿ, ಮತ್ತೆ 2 ತಿಂಗಳು ಬಿಸಿಲಿಗೆ ಹೋಯ್ತೇವ್ರಿ, ಅದಕ್ಕೆ ಹೊರಗಡೆ ಕಾಂಪೋಸ್ಟ್ ರೆಡಿ ಮಾಡ್ಕೋತಿರ್ತೇವ್. ಎಲ್ಲಾ ಕ್ಷೇತ್ರದ ಕೆಲಸ ಅದಾವ ಸರ್. ನಮ್ಮ ರೈತರು ಬೆಳೆ ಅವಧಿಯನ್ನು ಲೆಕ್ಕ ಹಾಕಬೇಕು, ಆಮೇಲೆ ನಮ್ಮ ಇರುವಂತಹ ಸಂಪನ್ಮೂಲ ಲೆಕ್ಕ ಹಾಕಬೇಕು, ಮಾರ್ಕೆಟ್ ಲೆಕ್ಕ ಹಾಕಬೇಕು, ಆಮೇಲೆ ಮ್ಯಾನೇಜ್ಮೆಂಟ್ ಏನು ನಮ್ಮ ನಿರ್ವಹಣಾ ಸಾಮರ್ಥ್ಯದ ಅದನ್ನು ಕೂಡ ಲೆಕ್ಕ ಹಾಕಬೇಕು. ಇಷ್ಟು ಮಾಡೋದ್ರಿಂದ ನೀವು ಸಂಪೂರ್ಣವಾಗಿ ವರ್ಷಪೂರ್ತಿ ಕೆಲಸ ಮಾಡೋದಕ್ಕ, ವರ್ಷಪೂರ್ತಿ ಬೆಳೆ ಬೆಳೆಯುವುದಕ್ಕ ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಳ್ಬಹುದು ಸರ್. ಒಂದ್ ಮಾತಂದ್ರೆ, ರೈತನಾಗಿ ಶ್ರಮ ಪಡ್ಬೇಕು ನಾವು, ಮಾರ್ವಾಡಿ ಹಾಗೆ ಮಾರ್ಬೇಕು ನೋಡ್ರಿ, ಅವಾಗ ಒಕ್ಕಲ್ತನದಾಗ ನಾವು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಕ್ ಸಾಧ್ಯ. ಯಾಕಂದ್ರೆ ಸರ್, ಒಕ್ಕಲ್ತನ ಬಿಟ್ಟು ನಮ್ಗೆ ಸೌಸೆ ಇಲ್ಲ. ನಾವ್ ಇವತ್ತು ಸಮಾಜನ ತಿರುಗಾಡ್ತೇವೆ, ಏನ್ರಿ ಅನ್ನೋದು ಒಂದು ಒಳ್ಳೆ ಲೈಫ್ ಲೀಡ್ ಮಾಡಕತ್ತಿದೇವು. ನಮ್ ಇವನ್ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಉನ್ನತ ಶಿಕ್ಷಣ ಸಂಸ್ಥೆಗಳದಾಗ ಕಲ್ಸಕತ್ತಿದ್ದಾರೆ. ಇದು ಪ್ಯೂರ್ ಒಕ್ಕಲ್ತನ ಮೇಲೆ ಸರ್. ಏನ್ರಿ, ಅದೆಲ್ಲ ಖರ್ಚುಗಳು ಬರ್ಸ್ಬೇಕಾದ್ರೆ ಒಕ್ಕಲ್ತನ ಮೇಲೆ ಮಾಡ್ಲಾಗತ್ತಿದೇವ್ರಿ. ಏನ್ರಿ, ಮತ್ತ ನಾವು ನಿಸರ್ಗಕ್ಕನ್ನು ಅನ್ಕೋಬೇಕ್ರಿ, ನಮ್ ಭೂತಾಯಿಗೆ ಅನ್ಬೇಕು, ಒಂದ್ ಧನ್ಯವಾದ ಹೇಳಬೇಕಲ್ಲ ಸರ್. ಏನ್ರಿ, ಎಷ್ಟು ಧನ್ಯವಾದ ಹೇಳಿದ್ರು ಕಮ್ರಿ ಅದು. ಯಾಕಂದ್ರೆ ಒಂದ್ ಮಾತು ನಂಗೆ ನಮ್ ತಾಯಿ ಹೇಳ್ತಿದ್ರಿ, ತಮ್ಮ ನಾ ನಿನಗ ಒಬ್ಬಕ್ಕಿಗೆ ಊಟ ಮಾಡಿಸ್ತ, ಬಹಳ ಆದ್ರೆ ನಿನ್ ಮಕ್ಕಳಿಗೆ ಊಟ ಮಾಡಿಸಬಹುದು, ಬಟ್ ಈ ಭೂಮಿ ನಿಮ್ ಮುತ್ತೇನ ಹಿಡಿದು ಊಟ ಮಾಡಿಸ್ಕೊತ ಬಂದ ನಿನ್ ಮೊಮ್ಮಕ್ಕಳ ತಕ್ಕ ಊಟ ಮಾಡಿಸ್ತದ, ಅದಕ್ಕೆ ಬಹಳ ಜೋಕ್ ಮಾಡ್ರಪ್ಪ ಅಂತೇಳಿ ನಮ್ ತಾಯಿ ಹೇಳ್ತಿದ್ರಿ. ನಮ್ ಬಹಳ ಅದ್ಭುತವಾದಂತಹ ಮಾತು. ಗುರುಪಾದಪ್ಪ ಅವರು ಈಗ ನೀವೇನ್ ಮಾಡಿದ್ರಿ, ನೀರನ್ನ ಏನು ನಿಲ್ಲಿಸಿ ದೊಡ್ಡ ಕೃಷಿ ಹೊಂಡ ಮಾಡಿದ್ರಿ, ಇದರ ಪರಿಣಾಮ ಬೇರೆಯವ್ರ ಮೇಲೆ ಯಾವ ರೀತಿ ಆಯ್ತು? ಏನಾದ್ರೂ ಇದನ್ನ ಫಾಲೋ ಮಾಡಿ ನಿಮ್ಮ ಸ್ನೇಹಿತರ ಬಳಗದೊಳಗೆ ಇರಬಹುದು ಅಥವಾ ಸುತ್ತಮುತ್ತಲ ರೈತರಿರಬಹುದು, ಅವರು ಮಳೆ ನೀರನ್ನ ಸಂಗ್ರಹ ಮಾಡುವಂತಹ ವಿಚಾರದೊಳಗೆ ಏನಾದ್ರೂ ಪ್ರಯತ್ನಗಳನ್ನು ಮಾಡಿದ್ರ? ಸುಮಾರು ಸರ್, ನಂದು ನೋಡಿ ಒಂದು 20ಕ್ಕಿಂತ ಹೆಚ್ಚು ಜನ ಬಂದು ಹೊಂಡ ನೋಡಿ ಮಾಡ್ಯಾರ. TN ಸತೀಶ್ ಕುಮಾರ್ ಸರ್ ಅಂತೇಳಿ ನಮ್ಮಲ್ಲಿ DGP ಇದ್ದಿದ್ರಿ, ಅವ್ರ ಸದಕ್ಕೆ ಬಂದು ಕೃಷ್ಣಗಿರಿ ಜಿಲ್ಲಾ ಅವ್ರ ಬಲ್ಲು ಮಾಡಿಕೊಟ್ಟಿದ್ದೇವೆ ಸರ್. ಏನ್ರಿ, ಅವ್ರು ಬಹಳ ಖುಷಿ ಅದಾರ್ರಿ, ಅವ್ರು ಅವ್ರೊಂದ್ ಸ್ವಲ್ಪ ಒಕ್ಕಲ್ತನ ಪ್ರೇಮಿ ರೀ. ಹಿಂಗಾಗಿ ಸುತ್ತಮುತ್ತ ಏನದ ಒಳ್ಳೆ ಕಲ್ತವ್ರು, ಮತ್ತೆ ಯಾರು ರೈತರ್ರಿ ಅವ್ರು ಬಂದಾರ ನೋಡ್ಯಾರ್ರಿ, ಅವ್ರಿಗೆ ಟೀಮ್ ಕೊಟ್ಟು ಕಳಿಸಿದೇವ್ರಿ, ಮಾಡಿಸಿದೇವ್ ಸರ, ಎಷ್ಟು ಹತ್ತತ್ತೆ ಅವ್ರಿಗೆ ಖರ್ಚು ಹೇಳಿದೇವ್ರಿ, ಮತ್ ಇದೇನು ಹಿಂಗಸದು. ಬಹಳ ಮಂದಿ ಹೇಳ್ತೇವ್ರಿ, ನೀರ್ ಅದಾವ ಬಹಳ ಅಮೂಲ್ಯ ಅದಾವ, ಬಹಳ ಜನ ಅದಕ್ಕೆ ಏನದ ಕಟ್ಕೊಳ್ಳೋದು, ನೀರ್ ಇನ್ಸೋದು, ಮತ್ತೆ ಡೈರೆಕ್ಟ್ ಬೋರ್ನಿಗೆ ಇಂಜೆಕ್ಟ್ ಮಾಡ್ಲಾಗತ್ತಿದೇವ್ರಿ. ಮೊದಲೆಲ್ಲ ಏನ್ ಮಾಡ್ತಿದೇವ್ ಸರ್, ಸುಮ್ನೆ ಒಂದು 40,000 ರೂಪಾಯಿ ಬೋರ್ ಹೊಡೆದ ಏನಾಗ್ತದೆ ಭಯ ಪಡ್ತಿದೇವ್ರಿ. ಇಲ್ರಿ, ನೆಲಕ್ಕೆ ಬಿಟ್ಟು 1 ಫೀಟ್ ಅಂತರ ಮ್ಯಾಗ ಪೈಪ್ ಇಟ್ಟು ಕಟ್ ಮಾಡಿಬಿಡ್ತಿದೇವ್ರಿ. ಮಳೆ ನೀರೇನದ ಬಂದ್ ನಿಂತು ಮ್ಯಾಗ ಸಂಗ್ರಹ ಆದ ಬಳಿಕ ವಜ್ಜಿ ವಸ್ತುಗಳೆಲ್ಲ ಕೆಳಗೆ ಭೂಮಿ ಮ್ಯಾಗ ಕೂತ್ ಬಿಡ್ತೀವ್ರಿ. ತಿಳಿ ನೀರೆಲ್ಲ ಡೈರೆಕ್ಟ್ ಬೋರ್ ಇಂಜೆಕ್ಟ್ ಆಯ್ತೀವ್ರಿ. ಬೋರ್ ಇನ್ನೂ ಏನೂ ಆಗಿಲ್ಲ ಸರ್, ಹೊಳ್ಳಿ ಬೋರ್ ಕೊಡ್ರಿ. ನೋಡಿದ್ರೆ ಒಂದೇ ಮಳೆ ರೀಚಾರ್ಜ್ ಆಗ್ಯಾವ್ರಿ. ಸುಮ್ ಸರಳ ವಿಧಾನದಾಗ ರೀ, ಅಂದ್ರೆ ಒಂದ್ ವೈಜ್ಞಾನಿಕವಾಗಿ ಅದಕ್ಕೆ ಸುತ್ತಮುತ್ತ ತೆಗ್ಗ ತೋಡಿ ಮಳು ಹಾಕಿ ಫಸ್ಟ್ ಒಂದ್ ಮೆಸ್ ಹಾಕಿ ಕಲ್ಲು ಹಾಕಿ ಸ್ಯಾಂಡ್ ಹಾಕಿ ಮಾಡೋಣ ಕರೆಕ್ಟ್. ಬಟ್ ಕೆಲವೊಂದ್ ಟೈಮ್ನಾಗ ಏನು ಬಿಡಲಾರದ ಬೋರ್ಗಳು ಅಲ್ಲಲ್ಲ ಎಷ್ಟೋ ನಮ್ ರೈತರ ಮೇಲೆ ಹೆಂಗಂದ್ರೆ ಸರ್ ನೀವು ನಂಬಲ್ಲ, ಬೋರ್ ಎಷ್ಟು ಹೊತ್ತು ಕೇಳಿದ್ರೆ ಡಜನ್ ಗಟ್ಲಿ ಹೇಳ್ತಾರ್ರಿ. ಒಂದು ಎರಡು ಹೇಳಲ್ರಿ ಅವರು, 6 ಅವರಿ 12 ಅವರಿ 2 ಡಜನ್ ಅವ 2 ಡಜನ್ ಅವ. ಯಾಕ ಅವ್ನು ದುಡ್ದಿದ್ಯಲ್ಲ ಅದಕ್ಕೆ ಹಾಕಾಕತ್ತಾನ್ರಿ. ಎಷ್ಟೋ ಜನ ಕೇಳ್ತಾರ ಸರ್ ಬೋರ್ ಹಾಕಿದೀವ ಅದಕ್ಕೆ ನೀರ್ ಹೆಂಗ್ ತಯಾರು ಮಾಡೋದತ್ತ? ನೀರ್ ನಾವ್ಯಾರು ತಯಾರು ಮಾಡ್ಲಕ್ಕ? ಮಳೆ ಬಂದಕ್ಕರ ಅದನ್ನ ನೀನ್ ತಯಾರು ಮಾಡು. ನಂದು ಬಹಳ ಸರಿ ಹಿಂಗ್ ಫೋನ್ ಮಾಡ್ತಾರ ಸರ್, ಯೂಟ್ಯೂಬ್ ದಾಗ ಅಲ್ಲಿ ಡೌನ್ಲೋಡ್ ಅದಾವ್ರಿ, ಫೋನ್ ಮಾಡ್ತಾರ ಸಾಕು ನೀರ್ ಹೆಂಗ್ ಮಾಡ್ಬೇಕು. ಹಂಗಲ್ಲ, ಮಳೆ ಬಂದಕ್ಕರ ಜಾಗೃತ ರೀ. ಮಳೆಕ್ಕಿಂತ ಮೊದಲು ಏನೋ ನಮ್ಗೆ ಹೋಮ್ವರ್ಕ್ ಮಾಡ್ಕೋರಿ. ನಿಮ್ಗೆ ಶ್ರಮ ಬೇಡ್ತದ ಪ್ರತಿಯೊಂದು ಯಶಸ್ಸ ಒಂದ್ ಮನುಷ್ಯನೊಂದು ಶ್ರಮ ಬದ್ಧತೆ ಬೇಕಾಗ್ತದ್ರಿ. ಅದು ಬ್ಯಾಸಿದಾಗ ಅವೆಲ್ಲ ನಾವು ವರ್ಕ್ ಮಾಡ್ಕೋಬೇಕು ಸರ್. ಅವೆಲ್ಲ ಮಾಡ್ಕೊಂಡಿದ್ದೆ ಆದ್ರೆ ನನಗೊಮ್ಮೆ ಎಸ್ ಎ ಪಾಟೀಲ್ ಸರ್ ಹೇಳಿದ್ರಿ, ಪ್ರಪಂಚದಾಗ ಅದ್ಭುತ ಏರಿಯಾ ಅಂತ ಹೇಳಿದ್ರ ಅವ್ರಿ. ವರ್ಷನಾಗ 3 ಕಾಲೆಲ್ಲ ನಂಬಲ್ ಮಾಡ್ಕೋಬೇಕು. ನೀವು ಸುತ್ತಿಲ್ಲ, ನಾನ್ ಸುತ್ತೀನಿ, ಒಂದ್ ಕಾಲ್ನು ಒಕ್ಕಲ್ತನ ಅಲ್ಲಾರದ ಅದಾವ. ಮತ್ತ ನಮ್ ಮಳಿ ಬಿಸಿಲ ಚಳಿ ಎಲ್ಲಾನು ಒಂದ್ ಲೆವೆಲ್ದಾಗ ಅದ, ಯಾವನು ನಿಮ್ಗೆ ಒಕ್ಕಲ್ತನ ಕೆಲಸಂತವಿಲ್ಲ ಅಂತ ಹೇಳಿದ್ರು ಅವ್ರು. ಅದ ಅಷ್ಟೇ ಸತ್ಯ ಹೇಳಿದ್ರು ಸರ್. ಕೆಲವೊಂದು ಮಾತುಗಳು ನಮ್ಗೆ ಬಹಳ ಅವು ಹೆಂಗಾತಾವ್ ಅಂದ್ರೆ ಹಳ್ಳ ತಗೊಂಡ್ ಹೊಡೆದಂಗ ಆತಾವ್ರಿ. ಅದನ್ನ ನಾವು ತಿಳ್ಕೊಂಡೇವ್ರಿ, ತಿಳ್ಕೊಂಡ್ಬೇಕು. ಈಗ ನಾವು ಎಲ್ಲಾ ಟೈಮ್ನಾಗ ದುಡ್ಡು ಸರ್, ತರಕಾರಿ ಅಂದ್ರೆ ನಮ್ಗೆ ಎಟಿಎಂ ರೀ. ಚಂದನ ಕೆಲಸ ಮಾಡ್ತೇವ್ರಿ, ಸಂಜೆ ಕಡೆ ಕಾಲಪಾಯ ಮಾರ್ಕೆಟ್ ಅದ ಮಾರ್ತೇವ್ರಿ, 8 ವರೆಗೆ ದುಡ್ಡು ಎಣಿಸಿ ಮನ್ಕೋತೇವ್ರಿ. ಮರದಿನ ಕೆಲಸಕ್ಕೂ ಚೈತನ್ಯ ನಮಗ್ರಿ. ಯಾರ ಬಲ್ಲು 10 ರೂಪಾಯಿ ತಾಕ ಉದ್ರಿ ಕೇಳಲ್ರಿ, ಯಾರ ಬಲ್ ಸಾಲ ತೊಗೊಳಲ್ರಿ. ನಾವು ಚಂದನ ದುಡ್ದಿದ್ ನಾನು ಒಂದ್ 20 ಕುಟುಂಬ ಬದುಕ್ತಾವ್ರಿ. ಮತ್ ನನಗೆ ಉಳಿತಾಯ ಆಗ್ತದ, ನನ್ ಮನಿ ಖರ್ಚ, ಮತ್ ವರ್ಷಿನ ಬೆಳೆಗಳಿಗೆಲ್ಲ ಖರ್ಚ, ಆಮೇಲೆ ವರ್ಷಿನ ಬೆಳೆಗಳದೆಲ್ಲ ಉಳಿದಿದ್ದೆ ಲಾಭ ಸರ್. ಇಷ್ಟು ಚಂದ ಒಕ್ಕಲ್ತನ ನಡೆದ ನೋಡ್ರಿ ಸರ್. ಗುರುಪಾದಪ್ಪ ಅವರೇ, ಸಾಕಷ್ಟು ಸಾಹಸ ತಾವು ಮಾಡ್ತಾ ಇದ್ದೀರಿ. ಈಗ ಇಷ್ಟೆಲ್ಲ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು, ಈಗ ದ್ರಾಕ್ಷಿ ಅಂತ ಬೆಳೆ ಬೆಳಿಬೇಕು, ಮತ್ತ ಕಬ್ಬು ಬಾಳೆ ತರಕಾರಿಗಳು ಇವುಗಳನ್ನೆಲ್ಲ ಬೆಳಿಬೇಕು ಅಂತಂದ್ರ ತಮಗ ವೈಜ್ಞಾನಿಕವಾದಂತಹ ಒಂದು ಮಾಹಿತಿ ಅಥವಾ ಆ ಸಮಯದೊಳಗೆ ಏನಾದ್ರೂ ಕೃಷಿ ಒಳಗೆ ಸಮಸ್ಯೆಗಳು ಬಂದು ಅಂತಂದ್ರ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಯಾವ ರೀತಿ ನಿಮಗ ಬೆಂಬಲ ಸಿಗ್ತಂತೀರಿ? ಸರ್ ಇದು ಬಹಳ ಕರೆಕ್ಟ್ ಕೇಳಿದ್ರೆ ಸರ್, ಎಲ್ಲಾ ಇದ್ರೂ ವಿಜ್ಞಾನ ಅನ್ನೋದು ಬಹಳ ಮಹತ್ವದ ಸರ್. ಕೆಲವೊಂದ್ ಟೈಮ್ನಾಗ ನಾವು ಏನದ ಕಣ್ಣಿಗೆ ಕತ್ತಲೆ ಬಂದ್ಕೊಂಡಿರ್ತೀವ್ರಿ, ರೋಗಗಳದ ಹಾವಳಿ ಇರ್ತಿತ್ತು, ಅಥವಾ ಏನದ ಕೃಷಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾವ್ರಿ. ಅವಾಗ ಹೆಂಗ್ ಬರ್ತಾವ ಗೊತ್ತಾಗಲ್ಲ. ಮಾರ್ಕೆಟಿಂಗ್ ಇರ್ಬೋದು, ರೋಗಿನ ಇರ್ಬೋದು, ಬ್ರೀಡ್ಸ್ಗಳದಿರ್ಬೋದ್ರಿ, ಅಥವಾ ಕೀಟಗಳ ಹಾವಳಿಗಳು ಇರ್ಬೋದ್ರಿ. ಇಂತ ಟೈಮ್ನಾಗ ನಮ್ದೇನು ಕೃಷಿ ವಿಜ್ಞಾನ ಕೇಂದ್ರ ಅದರಿ, ಸ್ಪೆಷಲಿ ತೆಗ್ಗೇಳಿ ಸರ್ ಟೀಮ್ ಅದ ಸರ್. ಅಲ್ಲಿ ವಾಸುದೇವ್ ನಾಯಕ್, ಜೈರಮ್ಮದ್ ಸರ್ ಇರ್ಬೋದ್ರಿ, ಮತ್ತ ನಮ್ಮ ಮಣ್ಣಿನ ಸೆಲೆಕ್ ಅನ್ನೋದ್ ಅವ್ರ ಅದಾರ್ರಿ. ಬಹಳ ಹೆಲ್ಪ್ ಮಾಡದ್ರಿ ನಮಗ್ರಿ. ಒಂಥರ ಹೆಂಗಂದ್ರ ನಮಗ ಕೃಷಿ ವಿಜ್ಞಾನ ಕೇಂದ್ರ ನಾವ್ ಅಂದ್ರೆ ಒಂಥರ ತಂದೆ ತಾಯಿ ಮಕ್ಕಳದ ಸಂಬಂಧ ಇದ್ದಂಗ್ರಿ. ಎಷ್ಟೋ ಸರಿ ಊರಿಗೆ ಬಂದು ನಮ್ ಸೊಲ್ಯೂಷನ್ ಕೊಟ್ಟರ್ರಿ, ಕರೆದ ಟ್ರೈನಿಂಗ್ ಕೊಟ್ಟರ್ರಿ. ಮತ್ತ ಕೆಲವೊಂದು ಅವ್ರ ಬಲ್ಲಿ ಇರ್ಲಾರ್ದಂತ ಏನದ ಅರಭಾವಿಗ ಅದು ನಮ್ಗೆ ಬಾಳೆ ತಂತ್ರಜ್ಞಾನ ಸಲ ಕಲ್ ಕಲೆ ಸಲ ಕಲ್ ಕೊಟ್ ಕಳ್ಸ್ಯಾರ್ರಿ. ಆಮ್ಯಾಗ ಏನದ ಬೆಂಗಳೂರು IHR ಅದ ಕೊಟ್ ಕಳ್ಸ್ಯಾರ್ರಿ. ಮತ್ತ ನಾವು ಕೃಷಿ ವೆಚ್ಚಗಳ ಕಡಿಮೆ ಮಾಡ್ಬೇಕಂತೇಳಿ ಜೈವಿಕದ ಹತೋಟಿ ಸಲಕ ಒಂದು NBIR ಅಂತೇಳಿ ಏನದ ಬೆಂಗಳೂರದಾಗ ಒಂದು ಸಂಶೋಧನೆ ಕೇಂದ್ರ ಅದ ಸರ್. ಅಲ್ಲಿ ನಮಗೆ 3 ದಿನ ಟ್ರೈನಿಂಗ್ ಕಳ್ಸ್ಯಾರ. ಟ್ರೈಕೋಡರ್ಮ ತಯಾರು ಮಾಡೋದು, ಮಿಲಿಗ್ ಬಗ್ ಕಂಟ್ರೋಲ್ ಮಾಡೋದು ಅಲ್ಲಿ ಕಲ್ತು ಬಂದೇವ್ರಿ. ಮತ್ತ ನಮ್ದು NRC ಗ್ರೇಪ್ ಸರ್ ಪುಣೆ ಮಾನ್ಸಿದಲ್ಲಿ, ಅಲ್ಲಿ ನಾವು ಟ್ರೈನಿಂಗ್ ಅಟೆಂಡ್ ಮಾಡಿದೇವ್ರಿ. ಎಲ್ಲಿ ನಮಗ ನಿಂದಿರ್ತಿದೀವಿ, ಎಲ್ಲಿ ಟಫ್ ಬರ್ತಿತ್ತು, KVK ಫೋನ್ ಹಚ್ಚರ ಐತಪ್ಪ ತೆಗೇಳಿ ಸರ್, ಎಲ್ಲಾ ಎಕ್ಸ್ಪರ್ಟ್ಸ್ ಗಳಿಗೆ ಕನೆಕ್ಟ್ ಮಾಡ್ಕೊಡ್ತಾರ ನಮಗ, ನಮ್ ಸೊಲ್ಯೂಷನ್ ಸಿಗ್ತದ ಅನ್ನೋದು. ಅದ್ ಹೆಂಗಪ್ಪ ಅಂದ್ರ ಮನ್ಯಾಗ ತಂದಿಗೆ PDC ಚಾಕ್ಲೇಟ್ ಹೆಂಗ್ ದುಡ್ಡು ತೋತೀವಿ ಆ ತರ ನಾವು ಸರ್ ಅದ ನನಗೆ ತಿಳಿಯಲಾಗ್ಯದ. ಏನ್ ಮಾಡ್ತೀರಿ ಗೊತ್ತಿಲ್ಲ. ಬ್ರೀಡರ್ಗನು ಕನೆಕ್ಟ್ ಮಾಡ್ಕೊಟ್ಟರ್ರಿ, ಜೆನೆಟಿಕ್ ಅವ್ರಿಗೂ ಕನೆಕ್ಟ್ ಮಾಡ್ಕೊಟ್ರ. ಇವ್ರಿಗಲ್ರಿ ತಮ್ಮಲ್ಲಿ ಅವೈಲೇಬಲ್ ಇಲ್ಲ, ಅದನ್ನು ಹೊರಗಿನ ಕಡೆದು ನಮಗೆ ಸೌರ್ಸ್ ಮಾಡಿಕೊಟ್ಟು ನಮಗೆ ಒಟ್ಟು ಕಡೆಕ್ಟ್ ಮಾಡ್ಕೊಡ್ತಿದ್ರು ಸರ್ ಅವರು. ಏನ್ರಿ ಅಂದ್ರೆ ಇಲ್ಲಿ ನಮಗೆ ಒಂದು ಪರಿಹಾರ ಸಿಗ್ತದೆ. ಬಟ್ ಯಶಸ್ ನಮ್ದಲ್ಲ, ತೆರೆ ಮೆರೆದಾಗ ಅವರು ಅದಾರ ಸರ್, ಹಿಂದಿನ ಬಾಕಲ್ದಾಗ ಅದಾರ ಅಷ್ಟೇ. ಅವ್ರು ನಾವ್ ಏನೇ ಯಶಸ್ಸು ಮಾಡಿದ್ರು ಅವ್ರ ಪಾಪ ಎಲ್ಲಾ ವಿಜ್ಞಾನಿಗಳ ಕೈ ಬಹಳ ಅದಾವ ಸರ್ ನಮ್ಮಿಂದ. ಏನ್ರಿ ಗುರುಪಾದಪ್ಪ ಅವರು, ಬಹಳ ಸಂತೋಷ ಆಯ್ತು ನಿಮ್ಮ ಸಾಹಸಗಳನ್ನ ಕೇಳಿ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು, ವಿಚಾರ ವಿನಿಮಯ ಮಾಡಬೇಕು ಅಂತಂದ್ರೆ ಅವರಿಗೆ ನಿಮ್ ನಂಬರ್ ಕೊಡ್ತೀರಿ? ಹಾ ಸರ್, 9599555427. ಆತ್ಮೀಯರೇ, ಗುರುಪಾದಪ್ಪ ಅವರು ಹೇಳದಂತ ನಂಬರ್ ಅನ್ನ ನಾನು ಹೇಳ್ತೀನಿ ಒಂದ್ಸಲ, ತಾವು ಬರ್ಕೊಡ್ಬಹುದು. 9595505454